ನಿಮ್ಮ ಕಲಬುರಗಿ ಆಕಾಶವಾಣಿ ಕೇಂದ್ರದಿಂದ ನಾಳೆ ಬೆಳಿಗ್ಗೆ 11:00 to 12:00 ಕೆಇಇ ಮೂಲಕ ಇಂಜಿನಿಯರಿಂಗ್, ವೈದ್ಯಕೀಯ ಮತ್ತು ವಿವಿಧ ವೃತ್ತಿಪರ ಕೋರ್ಸ್ಗಳ ಪ್ರವೇಶ ಪ್ರಕ್ರಿಯೆ, ಸೀಟು ಹಂಚಿಕೆ ಕುರಿತು ನೇರ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಹಿರಿಯ ಉಪನ್ಯಾಸಕರು, ನೀಟ್ ಮತ್ತು ಕೆಸಿಇಟಿ ರಾಜ್ಯ ಸಂಪನ್ಮೂಲ ವ್ಯಕ್ತಿಗಳಾದ ZN ಜಾಗಿರ್ದಾರ್. ವಿದ್ಯಾರ್ಥಿಗಳು, ಪಾಲಕರು, ಶಿಕ್ಷಕರು ಭಾಗವಹಿಸಲು ನಮ್ಮ ದೂರವಾಣಿ ಸಂಖ್ಯೆಗಳು 3101 05, ಇನ್ನೊಂದು ದೂರವಾಣಿ ಸಂಖ್ಯೆ 2959986, ಮತ್ತೊಂದು ದೂರವಾಣಿ ಸಂಖ್ಯೆ 2959987. ಕಲಬುರಗಿಯ ಸ್ಟಡಿ ಕೋಡ್ ಸಂಖ್ಯೆ 08472. ತಪ್ಪದೇ ಕೇಳಿ ಭಾಗವಹಿಸಿ. ನಿಮ್ಮ ಕಲಬುರಗಿ ಆಕಾಶವಾಣಿ ಕೇಂದ್ರದಿಂದ ನಾಳೆ ಬೆಳಿಗ್ಗೆ 11:00 to 12:00 ನೇರ ಫೋನ್ ಇನ್ ಕಾರ್ಯಕ್ರಮ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ಯಾದಗಿರಿ, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು, ಅಲ್ಲದೆ ಜೈರಾಬಾದ್ ತಾಲೂಕಿನೊಳಗ ಮಳೆಯಾಗುವ ಸಾಧ್ಯತೆಗಳು 80%. ರಾಯಚೂರು ಮತ್ತು ಕೊಪ್ಪಳ ಜಿಲ್ಲೆಗಳಲ್ಲಿ 75%, ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆಗಳಲ್ಲಿ 85%, ಮತ್ತು ಬಳ್ಳಾರಿ ಜಿಲ್ಲೆಯೊಳಗ 60% ಅನ್ನುವಂತಹ ಸೂಚನೆಯನ್ನು ಹವಾಮಾನ ತಜ್ಞರು ನೀಡ್ತಾ ಇದ್ದಾರೆ. ಅಲ್ಲಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹಿಡಿದುಕೊಂಡು ಚದುರಿದಂಗ ಅತಿ ಹಗುರದಿಂದ ಹಗುರವಾಗಿ ಮಳೆ ಆಗಬಹುದು. ಈ ಮಳೆಯ ಜೊತೆಗೆ ಎಲ್ಲೋ ಕೆಲವು ಕಡೆ ಗುಡುಗು ಮಿಂಚು ಕಾಣಿಸಿಕೊಳ್ಳಬಹುದು. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕು ತಜ್ಞವಾಣಿ. ಈಗ ಕೇಳಿ, ಪಾಲಿ ಹೌಸ್ಗಳಲ್ಲಿ ಗೈಲಾರ್ಡಿಯಾ ಮತ್ತು ಚೆಂಡು ಹೂವುಗಳ ಬೇಸಾಯ ಮಾಡುವ ಕ್ರಮಗಳು. ಈ ಕುರಿತು ಬೀದರ್ ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ಹೂವಿನ ಬೇಸಾಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾ ಅನುರಾಧ ರಾಜ್ಕುಮಾರ್ ವಡಗಾವಿ ಅವರೊಂದಿಗೆ ಸಂದರ್ಶನ. ಇವರನ್ನ ಸಂದರ್ಶಿಸುತ್ತಾರೆ ಸೋಮಶೇಖರ್ ಎಸ್ ರೂಳಿ. ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರಗಳು. ಹೂವಿನ ಬೇಸಾಯ ಮಾಡಬೇಕು ಅನ್ನುವಂತಹ ರೈತರು, ಈಗಾಗಲೇ ಮಾಡ್ತಾ ಇರುವಂತಹ ರೈತರು ಗಮನಿಸಬೇಕು. ಇವತ್ತಿನ ಕಾರ್ಯಕ್ರಮದೊಳಗೆ ನಾವು ಎರಡು ಹೂವುಗಳ ಬಗ್ಗೆ ವಿಚಾರ ಮಾಡೋಣ. ಸಾಮಾನ್ಯವಾಗಿ ನಾವು ನೋಡ್ತಾ ಇದೀವಿ, ನಮ್ಮ ಭಾಗದೊಳಗ ಅನೇಕ ರೈತರು ಚೆಂಡು ಹೂ ಬೆಳೀತಾ ಇದ್ದೀರಿ, ಆಮೇಲೆ ಗೈಲಾರ್ಡಿಯಾ ಅನ್ನುವಂತಹ ಹೂವನ್ನ ಬೆಳೀತಾ ಇದ್ದೀರಿ. ಸಾಕಷ್ಟು ಬೇಡಿಕೆ ಇರುವಂತಹ ತಳಿಗಳು, ಮತ್ತೆ ಹಬ್ಬದ ಸಮಯದೊಳಗಂತೂ ಈ ಹೂಗಳಿಗೆ ಸಾಕಷ್ಟು ಬೇಡಿಕೆಗಳಿರ್ತಾವ. ಚೆಂಡು ಹೂವಿಗಂತೂ ದಸರಾ ದೀಪಾವಳಿ ಸಮಯದೊಳಗ ಬೇಡಿಕೆ ಇದ್ದೇ ಇರ್ತದ. ಅದಕ್ಕ ಅನೇಕ ರೈತರು ತಾವು ಪ್ಲಾನ್ ಮಾಡಿ ಯಾವಾಗ ಇದನ್ನ ನಾವು ನಾಟಿ ಮಾಡಬೇಕು ಅನ್ನುವಂತಹ ವಿಚಾರ ಹಿಡ್ಕೊಂಡು ಅದನ್ನ ಬೇಸಾಯ ಕ್ರಮಗಳ ಬಗ್ಗೆ ಕೂಡ ತಾವು ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನ ಮಾಡಿರ್ತೀರಿ. ತಮಗ ಈ ವಿಷಯದೊಳಗ ಅನುಭವ ಕೂಡ ಅದ. ಆದರೂ ಹೊಸ ಹೊಸ ತಂತ್ರಜ್ಞಾನ ಏನಿರ್ತದ ಅದು ಮೇಲಿಂದ ಮೇಲೆ ನಮ್ಮ ವಿಜ್ಞಾನಿಗಳು ಅಭಿವೃದ್ಧಿ ಮಾಡ್ತಾ ಇರ್ತಾರೆ. ಹಂಗಾಗಿ ಈ ತಂತ್ರಜ್ಞಾನವನ್ನ ನಾವು ನಮ್ಮ ಬೇಸಾಯ ಕ್ರಮದೊಳಗ ಅಳವಡಿಸಿಕೊಳ್ಳುವಂತಹದ್ದು, ಮತ್ತು ಕೆಲವೊಂದಿಷ್ಟು ತಂತ್ರಗಳಿರ್ತಾವ ಅವುಗಳನ್ನು ಕೂಡ ನಾವು ಅಳವಡಿಸಿಕೊಳ್ಳುವುದರಿಂದ ನಮ್ಮ ಇಳುವರಿಯ ಗುಣಮಟ್ಟ ಏನ್ ಇರ್ತದ ಅದು ಚಲೋ ಆಗ್ತದ, ಸುಧಾರಣೆ ಆಗ್ತದ. ಅದರ ಜೊತೆಗೆ ಇಳುವರಿ ಕೂಡ ನಾವು ಹೆಚ್ಚಿಗೆ ಪಡೆಯುವಂತಹ ಸಾಧ್ಯತೆಗಳು ಇದ್ದೇ ಇರ್ತಾವ. ಅದಕ್ಕೆ ಈ ಬಗ್ಗೆ ತಾವು ಗಮನ ಹರಿಸಬೇಕು. ಈ ವಿಷಯದ ಬಗ್ಗೆ ಇವತ್ತ ನಮ್ಮ ಜೊತೆಗೆ ಚರ್ಚೆ ಮಾಡೋದಕ್ಕೆ ಬೀದರ್ ತೋಟಗಾರಿಕಾ ಮಹಾವಿದ್ಯಾಲಯದೊಳಗ ಹೂವಿನ ಬೇಸಾಯದೊಳಗ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಅನುರಾಧ ರಾಜ್ಕುಮಾರ್ ವಡಗಾವಿ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಈ ವಿಷಯಗಳನ್ನ ತಮಗ ಹೇಳ್ತಾ ಇದ್ದಾರೆ. ನಮಸ್ಕಾರ ಅನುರಾಧ ಅವರೇ. ನಮಸ್ಕಾರ. ಸರ್ವೇ ಸಾಮಾನ್ಯವಾಗಿ ಹೇಳೋದಾದ್ರೆ ಏನಾಗುತ್ತೆ ಅಂತಂದ್ರೆ, ಎಲ್ಲಾ ರೈತರು ಬೆಳೆಯುವಂತಹ ಒಂದು ಬೆಳೆ ಅಂದ್ರೆ ಮೂರು ಕಾಲದಲ್ಲಿ, ಮಳೆಗಾಲದಲ್ಲಾಗಿರ್ಬೋದು, ಚಳಿಗಾಲದಲ್ಲಾಗಿರ್ಬೋದು, ಬೇಸಿಗೆ ಕಾಲದಲ್ಲಾಗಿರುವಂತಹ ಮೂರು ಕಾಲದಲ್ಲಿ ಬೆಳೆಯುವಂತಹ ಅಂದ್ರೆ ಅತಿ ಕಡಿಮೆ ವೆಚ್ಚದಲ್ಲಿ ನಾವು ಅಧಿಕ ಇಳುವರಿಯನ್ನ ಪಡೆದುಕೊಳ್ಳುವಂತಹ, ಅಧಿಕ ಲಾಭವನ್ನು ಪಡೆದುಕೊಳ್ಳುವಂತಹ ಒಂದು ಹೂಗಳಾಗಿದಾವೆ. ಈ ಸಭೆ ಸಮಾರಂಭಗಳಲ್ಲಿ ಎಲ್ಲ ತುಂಬಾ ಬೇಡಿಕೆ ಇರುವಂತಹ ಒಂದು ಹೂ. ಚೆಂಡು ಹೂ ಇಲ್ಲದೇನೆ ಯಾವ್ದು ಸಮಾರಂಭಗಳು ಇಲ್ಲ ಅಂತಾನೆ ಹೇಳ್ಬೋದು. ಹಾಗಾಗಿ ಮಣ್ಣನ್ನ ನೋಡ್ಬೇಕಂತಂದ್ರೆ ನಮ್ಮ ಜಿಲ್ಲೆಯ ಮಣ್ಣು ಅತಿ ಸೂಕ್ತವಾದ ಮಣ್ಣೆ ಅಂತ ಹೇಳ್ಬೋದು. ಅಂದ್ರೆ ಸ್ವಲ್ಪ ಫಲವತ್ತತೆಯನ್ನ ಕಾಯ್ದುಕೊಳ್ಬೇಕಾಗುತ್ತೆ. ಆ ಫಲವತ್ತತೆ ಇಲ್ಲಿ ಇಲ್ಲ ಅಂತಂದ್ರೆ ನಾವು ಸಾವಯವ ಗೊಬ್ಬರಗಳನ್ನು ಉಪಯೋಗಿಸಿಕೊಂಡು ಅದರ ಫಲವತ್ತತೆಯ ಪ್ರಮಾಣವನ್ನು ಜಾಸ್ತಿ ಮಾಡ್ಕೊಳ್ಬೇಕಾಗ್ತದೆ. ಹಾಗಾಗಿ ಮಣ್ಣಿನ ರಸಸಾರ 6-7 ಈ ಗಲಾರ್ಡಿಯ ಹಾಗೆ ಚೆಂಡು ಹೂವಿಗೆ ಸೂಕ್ತ ಅಂತ ನಾವು ಹೇಳ್ತೀವಿ. ಅದಾದ ತಕ್ಷಣ ನಾಟಿ ಮಾಡೋದಂತಂದ್ರೆ ಇವಾಗಲೇ ಹೇಳಿದಾಗಿ ನಾವು ಸಾಮಾನ್ಯವಾಗಿ ಬೇಸಿಗೆಯಲ್ಲೂ ಮಳೆಗಾಲದಲ್ಲೂ ಅಥವಾ ಚಳಿಗಾಲದಲ್ಲೂ ನಾವು ನಾಟಿ ಮಾಡಬಹುದು. ಆದ್ರೆ ಏನಾಗುತ್ತೆ ಅಂತಂದ್ರೆ ಸ್ವಲ್ಪ ಉತ್ತಮ ಗುಣಮಟ್ಟದ ಅಧಿಕ ಇಳುವರಿಯನ್ನು ಪಡೆಯಬೇಕಾದ್ರೆ ನಾವು ಜೂನ್ ನಿಂದ ಜುಲೈವರೆಗೂ ನಾಟಿ ಮಾಡುವುದು ಅವಶ್ಯ ಅಂತ ಹೇಳ್ತೀವಿ. ಹಾಗೆ ಎಲ್ಲಾ ರೈತರು ಒಂದೇ ತರ ಇರೋದಿಲ್ಲ. ಒಬ್ಬೊಬ್ರು ಸಮ್ಮರ್ ಅಂದ್ರೆ ಬೇಸಿಗೆ ಕಾಲದಲ್ಲೂ ಬೆಳಿಬಹುದು ಅಂತ ಇರುತ್ತೆ. ಯಾಕಂದ್ರೆ ಎಲ್ಲಾ ರೈತರು ಈ ಅವಧಿಯಲ್ಲಿ ಬೆಳೆದಾಗ ಬೇಸಿಗೆ ಟೈಮಲ್ಲಿ ಅದರ ಬೆಲೆ ಜಾಸ್ತಿ ಆಗುತ್ತೆ. ಅವರಿಗೆ ಇಳುವರಿ ಕಡಿಮೆ ಬಂದ್ರೂ ಸಹ ನಮಗೆ ಅದರ ಆರ್ಥಿಕ ಲಾಭವನ್ನು ಕೊಡುತ್ತೆ ಅಂತ ಒಂದು ಮೈಂಡ್ ನಲ್ಲಿ ಇಟ್ಕೊಂಡ್ಬಿಟ್ಟು ಅವ್ರ ಏನ್ ಮಾಡ್ತಾರೆ ಅಂತಂದ್ರೆ ಇದನ್ನ ಬೇಸಿಗೆ ಕಾಲದಲ್ಲಿ ಹನಿ ನೀರಾವರಿ ಪದ್ಧತಿಯನ್ನ ಉಪಯೋಗಿಸಿಕೊಂಡು ಈ ಬೆಳೆಯನ್ನ ಬೆಳೀತಾರೆ. ಗಲಾಡಿ ಆಗಿರ್ಬೋದು ಅಥವಾ ಚೆಂಡು ಹೂ ಆಗಿರ್ಬೋದು. ಹಾಗಾಗಿ ಇದನ್ನ ಸಸ್ಯಾಭಿವೃದ್ಧಿ ಮಾಡ್ಬೇಕಂತಂದ್ರೆ ನಾವು ಬೀಜದಿಂದಾನೇ ಸಸ್ಯಾಭಿವೃದ್ಧಿ ಮಾಡ್ತೀವಿ. 250 ಗ್ರಾಂ ಬೀಜವನ್ನ ಬೇಕಾಗುತ್ತೆ ಒಂದು ಹೆಕ್ಟೇರ್ಗೆ. 250 ಗ್ರಾಂ ಬೀಜ ಅದನ್ನ ನಾವು ಮಡಿಗಳನ್ನ ಮಾಡ್ಕೊಳ್ಬೇಕಾಗುತ್ತೆ. ಆ ಮಡಿಗಳ ಒಂದು ಆಕಾರವನ್ನ ಸ್ವಲ್ಪ ಗಮನದಲ್ಲಿ ಇಟ್ಕೊಂಡ್ಬಿಟ್ಟು ಒಂದು 4 ಮಡಿಗಳು ಬೇಕಾಗುತ್ತೆ. 4 ಮಡಿಗಳು ಎಷ್ಟೆಷ್ಟು ಅಂತಂದ್ರೆ ಒಂದು 6 ಮೀಟರ್ ಉದ್ದ, 1 ಮೀಟರ್ ಅಗಲ, ಒಂದು 10 ಸೆಂಟಿಮೀಟರ್ ಎತ್ತರ ಅಂತದ್ ಮಡಿಗಳನ್ನ ಉಪಯೋಗಿಸಿಕೊಂಡು ನಾವು ಬೀಜಗಳನ್ನ ಬಿತ್ತನೆ ಮಾಡಬೇಕಾಗುತ್ತೆ. ಬಿತ್ತನೆ ಮಾಡುವಾಗ ಸ್ವಲ್ಪ ಅಂತರ, ಒಂದು 5-7 ಸೆಂಟಿಮೀಟರ್ ಒಂದು ಅಂತರವನ್ನು ಕೊಟ್ಟಿದ್ರೆ ಒಂದು ಗಿಡದಿಂದ ಒಂದು ಗಿಡಕ್ಕೆ ನಮ್ಗೆ ಚೆನ್ನಾಗಿ ಅದು ಬೆಳಿಲಿಕ್ಕೆ ಉಪಯೋಗವಾಗುತ್ತೆ. ಇದೇ ತರ ಸೇಮ್ ಗಲಾಟೆ ಹೂವು ಅಥವಾ ಗಲಾಡಿಯದಲ್ಲೂ ನಾವು ಬೀಜವನ್ನ ಸಸ್ಯಗಳಾಗಿ ಅಭಿವೃದ್ಧಿ ಮಾಡಲಿಕ್ಕೆ ಇದೇ ತಂತ್ರಾಂಶವನ್ನು ನಾವು ಉಪಯೋಗ ಮಾಡ್ತಿರ್ತೀವಿ. ಇದರಲ್ಲಿ ಒಂದು 2 ನಾವು ವಿಧಗಳಿದಾವೆ. ಆಫ್ರಿಕನ್ ಮ್ಯಾರಿಗೋಲ್ಡ್ ಅಂತ ಹೇಳ್ಬೋದು ಅಥವಾ ಫ್ರೆಂಚ್ ಮ್ಯಾರಿಗೋಲ್ಡ್ ಅಂತ ಹೇಳ್ತೀವಿ. ಆಫ್ರಿಕನ್ ಅಂತಂದ್ರೆ ಅದರದೊಂದು ಗಾತ್ರ ಅಥವಾ ಉದ್ದ ಅಥವಾ ಎತ್ತರ ಒಂದು ಜಾಸ್ತಿ ಇದೆ, ಗಿಡಗಳ ಎತ್ತರ ಹಾಗೆ ಹೂವಿನ ಗಾತ್ರವೂ ಸ್ವಲ್ಪ ಜಾಸ್ತಿ. ಬಟ್ ಇದರ ಕಂಪೇರ್ ಮಾಡಿದ್ರೆ ಫ್ರೆಂಚ್ ತಳಿಗಳೇನಿದಾವೆಲ್ಲ ಇದು ಸ್ವಲ್ಪ ಎತ್ತರನೂ ಕಡಿಮೆ ಇದೆ, ಹಾಗೆ ಅದರ ಗಾತ್ರವೂ ಕಮ್ಮಿ ಇದೆ. ಬಟ್ ಇದರಲ್ಲಿ ಏನಾಗುತ್ತೆ ಅಂದ್ರೆ ನಮಗೆ ಕಲರ್ ವೇರಿಯೇಷನ್ಸ್ ಜಾಸ್ತಿ ಸಿಗುತ್ತೆ, ತುಂಬಾ ಕಲರ್ ಸಿಗುತ್ತೆ. ಈ ಅರಿಶಿನ ಕಲರ್ ಅಥವಾ ಆರೆಂಜ್ ಕಲರ್ ಇವು ಎರಡು ಬಿಟ್ಟು ನಾವು ಮರೂನ್ ಅಥವಾ ಈಗ ಚಾಕ್ಲೇಟ್ ಬಣ್ಣ ಅದು ರೆಡ್ ಕಲರ್ ಆತರ ಒಂದು ಮಿಕ್ಸ್ಡ್ ಕಲರ್ ನಮ್ಗೆ ಫ್ರೆಂಚ್ ತಳಿಗಳಲ್ಲಿ ಸಿಗುತ್ತೆ. ಸಾಮಾನ್ಯವಾಗಿ ನಾವು ನೋಡ್ತೀವಿ ಚೆಂಡು ಹೂ ಹಳದಿ ಬಣ್ಣದ ಇರ್ತದೆ, ತಾವ್ ಹೇಳದಂಗೆ ಸ್ವಲ್ಪ ಆರೆಂಜ್ ಕಲರ್ ಇರ್ತದೆ. ಆದ್ರೆ ಫ್ರೆಂಚ್ ತಳಿಗಳಲ್ಲಿ ಬಹಳಷ್ಟು ಬಣ್ಣಗಳನ್ನ ನಾವು ನೋಡೋದಕ್ಕೆ ಸಿಗ್ತದೆ ಅಂತ ಹೇಳ್ತೀರಿ? ಹೌದು, ಅದರಲ್ಲಿ ಸ್ವಲ್ಪ ವೈವಿಧ್ಯತೆ ಇದೆ. ನಾವು ಚಾಕ್ಲೇಟಿ ಬಣ್ಣ ಅಂತ ಹೇಳ್ತೀವಿ ಆ ಬಣ್ಣ ಅಥವಾ ಕೆಂಪು ಬಣ್ಣದಲ್ಲಿ ಸ್ವಲ್ಪ ನಾವು ವೈವಿಧ್ಯತೆಯನ್ನ ಕಾಣಬಹುದು. ಈಗ ಮಡಿಗಳಲ್ಲಿ ಸಸಿಗಳನ್ನ ನಾವು ತಯಾರು ಮಾಡ್ತೀವಿ, ಅದು ಎಷ್ಟು ದಿನಗಳ ಸಸಿಯನ್ನ ನಾವು ನಾಟಿ ಮಾಡೋದಕ್ಕೆ ಉಪಯೋಗ ಮಾಡಿಕೊಳ್ಳಬಹುದು, ಮುಂದೆ ಯಾವ ರೀತಿ ಬೇಸಾಯ ಕ್ರಮಗಳಂತೀರಿ? ಬೀಜವನ್ನು ಬಿತ್ತಿ 1 ತಿಂಗಳ ಆದ ಮೇಲೆ ಅದನ್ನ ನಾಟಿಗೆ ಸಿದ್ಧವಾಗುತ್ತೆ. ಅದು ಹೇಗೆ ಅಂತಂದ್ರೆ 1 ವಾರದಲ್ಲಿ ಚಿಗುರುಡಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ತಕ್ಷಣ 1-4 ಎಲೆಗಳು ಬಂದ ತಕ್ಷಣ ಅದನ್ನ ಹೊರಗಡೆ ನಾಟಿ ಮಾಡ್ಲಿಕ್ಕೆ ಸಿದ್ಧವಾಗುತ್ತೆ. ಅದು ಅಂದ್ರೆ 30-40 ದಿನಗಳಲ್ಲಿ ನಾವು ಇದನ್ನ ನಾಟಿ ಮಾಡಬಹುದು. ಈಗ ನಾಟಿ ಮಾಡಿದ ನಂತರ ಮುಂದಿನ ಕ್ರಮಗಳು ಏನು, ನಮ್ಮ ರೈತರಿಗೆ ವಿಶೇಷವಾದಂತಹ ಕ್ರಮಗಳ ಬಗ್ಗೆ ಮಾಹಿತಿ ಮಾಡಿಕೊಡ್ತೀರಿ? ವಂಶಾಭಿವೃದ್ಧಿ ನಾವು ಬೀಜದಿಂದನೂ ಮಾಡಬಹುದು, ಹಾಗೆ ಅಗಿಗಳನ್ನ ನಾವು ಖರೀದಿಸಿಕೊಂಡು ಮಾಡಬಹುದು. ಬೀಜಗಳನ್ನ ತಗೊಂಡಿದ್ರೆ ಸ್ವಲ್ಪ ನಾವು ಕಡಿಮೆ ವೆಚ್ಚವನ್ನ ಮಾಡಿ ಆದ್ರೆ ನಮ್ಗೆ ಸ್ವಲ್ಪ ಕೆಲಸ ಜಾಸ್ತಿ ಆಗುತ್ತೆ. ಬೆಡ್ ಅನ್ನ ರೆಡಿ ಮಾಡ್ಕೊಂಡ್ಬಿಟ್ಟು ನಾವು ಅಗಿಗಳನ್ನ ತಯಾರಿಸ್ಕೊಳ್ಳಿಕ್ಕೆ, ಹಾಗೆ ಸಸಿಗಳನ್ನ ನಾವು ತರಿಸ್ಕೊಳ್ಬಹುದು. 2-3 ರೂಪಾಯಿಗೆ 1 ಅಗಿ ಸಿಗುತ್ತೆ. ಹಾಗಾಗಿ 1 ಎಕರೆಗೆ ನಾವು 6,000 ಅಗಿಗಳು ಬೇಕಾಗುತ್ತೆ. ಅದನ್ನ ನೋಡ್ಕೊಂಡ್ಬಿಟ್ಟು ನಾಟಿ ಮಾಡುವ ಸಮಯದಲ್ಲಿ ನಾವು ಫರ್ಟಿಲೈಸರ್ಸ್ ಅಂತ ಹೇಳ್ತೀವಿ, ಗೊಬ್ಬರ, ಸಾರಜನಕ, ರಂಜಕ ಅಥವಾ ಯೂರಿಯಾ, SSP ಅಥವಾ MOP 270 kg ಪರ್ ಹೆಕ್ಟರ್ಗೆ, ಮತ್ತೆ 370 kg SSP ಮತ್ತು 100 kg MOP ಮಣ್ಣಿಗೆ ಮಿಶ್ರಣ ಮಾಡಿದ ನಂತರ, ನಾಟಿ ಮಾಡಿದ ನಂತರ 1 ತಿಂಗಳ ಆದ್ಮೇಲೆ ತುದಿ ಚೂಟುವುದು ಅಂತ ಹೇಳಿ ಮಾಡ್ತಾರೆ. ಈ ತುದಿ ಚೂಟುವುದ್ರಿಂದ ನಮಗೆ ಹೂಗಳು ಲೇಟ್ ಆಗಿ ಸಿಗುತ್ತೆ, ಆದ್ರೆ ನಮಗೆ ಒಳ್ಳೆಯ ಒಂದು ಗುಣಮಟ್ಟದ ಹೂಗಳನ್ನ ಪಡೀಲಿಕ್ಕೆ ಸಾಧ್ಯವಾಗುತ್ತೆ. ಹಾಗೆ ಅದರ ಗಾತ್ರ ಜಾಸ್ತಿ ಇರೋದ್ರಿಂದ ನಮಗೆ ಅಧಿಕ ಇಳುವರಿನೂ ಸಿಗುತ್ತೆ. ಅದರ ನಂಬರ್ಸ್ ಕಡಿಮೆ ಆಗ್ಬಹುದು, ಆದ್ರೆ KG ಅಂತ ಲೆಕ್ಕ ಹಾಕಿದ್ರೆ ಅದರಲ್ಲಿ ನಮಗೆ ವ್ಯತ್ಯಾಸ ಕಂಡುಬರುತ್ತೆ. ಅಂದ್ರೆ ಈಗ ಚೂಟುವುದರಿಂದ ಬ್ರಾಂಚ್ಗಳ ಸಂಖ್ಯೆ ಹೆಚ್ಚಾಗ್ತದೆ ಹೆಂಗ? ತುದಿ ಚೂಟುವುದರಿಂದ ಏನಾಗುತ್ತಂತಂದ್ರೆ ಜಾಸ್ತಿ ಕವಲುಗಳು ಒಡೆದು ಆ ಕವಲುಗಳಿಗೆಲ್ಲವೂ ಹೂಗಳನ್ನ ಉತ್ಪತ್ತಿ ಮಾಡುವುದರ ಮೂಲಕ ನಮಗೆ ಒಂದು ಒಳ್ಳೆಯ ಇಳುವರಿಯನ್ನು ಪಡೀಲಿಕ್ಕೆ ಸಾಧ್ಯವಾಗುತ್ತೆ. ನಾವು ಇದು ಮ್ಯಾನ್ಯುಯಲ್ ಆಗಿನೇ ಕೈಯಿಂದನೇ ಚೂಟೋದ್ ಮಾಡ್ತೀವಿ, ಇದಕ್ಕೆ ಯಾವುದು ಕೆಮಿಕಲ್ ಅದ ಇದು ಯೂಸ್ ಮಾಡೋದಿಲ್ಲ. ಹಾಗೆ ಒಂದೊಂದ್ ಸಾರಿ ಏನಾಗುತ್ತೆ, ಸಸ್ಯ ಪ್ರಚೋದಕಗಳನ್ನ ನಾವು ತರ ಯೂಸ್ ಮಾಡಬಹುದು, GA3 ಅಂತ ಹೇಳ್ತೀವಿ, ಅದನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು ಹೂವಿನ ಗಾತ್ರವನ್ನ ಜಾಸ್ತಿ ಮಾಡಬಹುದು. ಅದನ್ನ ಸ್ವಲ್ಪ ಖರ್ಚು ವೆಚ್ಚವನ್ನ ನೋಡ್ಕೊಂಡಿದ್ರೆ ನಾವು ಕೈಯಿಂದನೇ ಚೂಟೋದು ಒಂದು ವಾಡಿಕೆಯಲ್ಲಿದೆ ಇವಾಗ. ಅದು ಮಾಡಿದ್ರಿಂದ ನಮ್ಗೆ ಅಧಿಕ ಇಳುವರಿ, ಒಂದು ಒಳ್ಳೆಯ ಗುಣಮಟ್ಟದ ಹೂಗಳನ್ನ ಪಡೀಲಿಕ್ಕೆ ಸಾಧ್ಯವಾಗುತ್ತೆ. ರೈತ ಬಂಧುವರೇ, ಒಂದು ಇಲ್ಲಿ ವಿಚಾರವನ್ನ ತಾವು ಗಮನಿಸಬೇಕು, ಇದ್ರ ಕಡೆ ಲಕ್ಷ್ಯ ಕೊಡಬೇಕು. ತುದಿ ಚೂಟುವಂತಹ ಒಂದು ಕೆಲಸ ಏನದ, ಇದು ತಾವು ಅವಶ್ಯಕವಾಗಿ ಮಾಡಲೇಬೇಕಾದಂತಹ ಒಂದು ಕೆಲಸ ಅಂತ ಹೇಳಿ ಹೇಳಬಹುದು. ಒಂದು ತಿಂಗಳಾದ ನಂತರ, ಸುಮಾರು 30-40 ದಿನಗಳ ನಂತರ, ನಾಟಿ ಮಾಡಿರ್ತಿರಲ್ಲ, ನಾಟಿ ಮಾಡಿದ ನಂತರ 30-40 ದಿನಗಳ ನಂತರ ಈ ತುದಿ ಚೂಟುವಂತಹ ಒಂದು ಕೆಲಸವನ್ನ ತಾವು ಮಾಡಿದ್ರೆ ಕೌಲುಗಳು ಹೆಚ್ಚು ಬರ್ತಾವ, ಆಮೇಲೆ ಹೂಗಳ ಸಂಖ್ಯೆ ಕೂಡ ಇದರಿಂದ ಹೆಚ್ಚಾಗ್ತದ, ಮತ್ತು ಹೂಗಳ ಗಾತ್ರ ಏನದ ಅದು ಬಹಳ ಮುಖ್ಯದ. ದೊಡ್ಡ ದೊಡ್ಡ ಹೂಗಳಾಗ್ತಾವ, ಗಾತ್ರ ಹೆಚ್ಚಾಗ್ತದ, ತೂಕ ಹೆಚ್ಚು ಬರ್ತದ, ಹಿಂಗಾಗಿ ನಿಮಗ ಆದಾಯ ಹೆಚ್ಚಿಗೆ ಬರುವಂತಹ ಒಂದು ಸಾಧ್ಯತೆಗಳಿರ್ತಾವ. ಅದಕ್ಕ ಈ ಒಂದು ವಿಚಾರದ ಕಡೆ ತಾವು ಗಮನ ಹರಿಸಬೇಕು. ಅನುರಾಧ ಅವರು, ಈಗ ಇಳುವರಿ ಎಷ್ಟು ಬರ್ತದ ಅಂತೀರಿ? ಒಂದು ಹೆಕ್ಟೇರ್ ಪ್ರದೇಶದ ತಾವು ಲೆಕ್ಕ ಹೇಳ್ತಾ ಇದ್ದೀರಿ, ಎಷ್ಟು ಇಳುವರಿ ಬರ್ತದ, ಆದಾಯ ಯಾವ ರೀತಿ ನಮ್ಮ ರೈತರು ತಗೊಳ್ಬಹುದು? ಈಗ ಇಳುವರಿ ಅಂತ ಒಂದು ಗಣನೆಗೆ ತಗೋಬೇಕಂತಂದ್ರೆ ಅದು ನಮ್ಮ ಒಂದು ತಳಿಗಳ ಮೇಲೆ ಆಧಾರಿತವಾಗಿರುತ್ತೆ. ಸಾಮಾನ್ಯವಾಗಿ ಹೇಳ್ಬೇಕಂತಂದ್ರೆ ಒಂದು 8,000-10,000 KG ನಮ್ಗೆ ಇಳುವರಿ ಸಿಗುತ್ತೆ. ಈಗ ಸಾಮಾನ್ಯವಾಗಿ ಹಬ್ಬ ಹರಿದಿನಗಳಲ್ಲಂತೂ 50-100 ರೂಪಾಯಿ KG ಹೂಗಳ ಬೆಲೆ ಜಾಸ್ತಿನೇ ಆಗ್ತಾ ಇದೆ. ಹಾಗಾಗಿ ಒಂದು ಒಳ್ಳೆಯ ಲಾಭವನ್ನು ರೈತರು ಗಳಿಸಬಹುದು ಅಂತ ಹೇಳ್ತೀವಿ. ಕಡಿಮೆ ವೆಚ್ಚ, ನಾವು ಏನ್ ಬೆಳೆಸೋದು ಅಂತಂದ್ರೆ ಗಿಡಗಳಿಗೆ ಒಂದಷ್ಟೇ ನಾವು ಕಾಸ್ಟ್ ಅನ್ನ ವೆಚ್ಚವನ್ನು ಉತ್ಪಾದನಾ ವೆಚ್ಚ ಅಂತ ಹೇಳ್ತೀವಿ. ಅದಾದ ತಕ್ಷಣ ಒಂದು ಸ್ವಲ್ಪ ರಾಸಾಯನಿಕ ಗೊಬ್ಬರಗಳಿಗೆ ಅದಷ್ಟೇ ಮಾಡೋದಲ್ಲದೆ ಅದು ಪಿಂಚಿಂಗ್ ಅಂತ ಇವಾಗ ಚೂಟೋದು, ಅದಕ್ಕಂತೂ ನಾವು ಏನೋ ಸ್ವಲ್ಪ ಜನ ಆಳುಗಳನ್ನ ತಗೊಂಡು ಮಾಡೋಕಂತ ಒಂದು ಕೆಲಸ ಆಗಿರುತ್ತೆ. ಇಂತ ಒಂದು 8,000-10,000 KG ಹೂಗಳನ್ನ ನಾವು ಪಡಿಬಹುದು. ಈ ತುದಿ ಚೂಟುವುದು ಅಂತಂದ್ರೆ ಪಿಂಚಿಂಗ್ ಅಂತ ಹೇಳ್ತೀವಿ, ಇದನ್ನ ನಾವು ಚೆಂಡು ಹೂದಲ್ಲಿ ಮಾಡ್ತೀವಿ. ಗೈಲಾಡಿಯಾದಲ್ಲಿ ನಾವು ಸಾಮಾನ್ಯವಾಗಿ ಹೊಲದಲ್ಲಿ ಅದಕ್ಕೆ ಯಾವುದೇ ತರಹ ವಿಶೇಷ ಕಾರ್ಯ ಚಟುವಟಿಕೆಗಳು ಇರೋದಿಲ್ಲ. ರಾಸಾಯನಿಕ ಗೊಬ್ಬರ ಅದೆಲ್ಲ ನಾವು ಚೆನ್ನಾಗಿ ಕೊಟ್ಟು ನಾವು ಇದನ್ನ ಬೆಳೆಸ್ತಾ ಇದೀವಿ. ಹಾಗೆ ಸಸ್ಯಾಭಿವೃದ್ಧಿ ಮಾಡುವಾಗ ಒಂದು ಬೀಜಗಳ ಲೆಕ್ಕವನ್ನು ಹಾಕಿದಾಗ ಚೆಂಡು ಹೂವಿಗೆ ಒಂದು 250 g/ha ಬೇಕಾದ್ರೆ, ಈ ಗೈಲಾರ್ಡಿಯಾಗೆ ಒಂದು 750 g ಪ್ರತಿ ಹೆಕ್ಟರಿಗೆ ಬೇಕಾಗುತ್ತೆ ಅಂತ ನಾವು ಹೇಳ್ಬೋದು. ಇದ್ರದ್ದು ಇಳುವರಿನೂ ಅಷ್ಟೇ ಬರುತ್ತೆ, 8,000-10,000 ಬರುತ್ತದೆ. ಇದರಲ್ಲೂ ತುಂಬಾ ತಳಿಗಳಿದಾವೆ, ಅದರಲ್ಲೂ ಒಂದು DGS ಅಂತ ಹೇಳಿ, ಧಾರವಾಡ ಗೈಲಾರ್ಡಿಯಾ ಸೆಲೆಕ್ಷನ್ ಅಂತ ಹೇಳ್ಬಿಟ್ಟು, ಈ ತಳಿ ಒಂದು ಉತ್ತಮವಾದ ಬೇಡಿಕೆ ಉಳ್ಳವಂತಹ ತಳಿಯಾಗಿದೆ. ಅದಕ್ಕೆಂದ್ರೆ ಸುತ್ತ ಒಂದು ಓರ್ಲ್ ಅಂತ ಹೇಳ್ತೀವಲ್ಲ, ಹೂವಿನ ದಳಗಳ ಸಂಖ್ಯೆ ಜಾಸ್ತಿ ಇದೆ, ಹಾಗಾಗಿ ಅದಕ್ಕೆ ತುಂಬಾ ಬೇಡಿಕೆ ಇದೆ. ಧಾರವಾಡ ಕೃಷಿ ವಿಶ್ವವಿದ್ಯಾಲಯದವರು ಈ DGS ಧಾರವಾಡ ಗೈಲಾರ್ಡಿಯಾ ಸೆಲೆಕ್ಷನ್ 1 ಅಂತ ಹೇಳ್ತೀವಿ, ಇದನ್ನ ಬಿಡುಗಡೆ ಮಾಡಿದ್ದಾರೆ. ಅಂದ್ರೆ ನಮ್ಮ ರೈತರಿಗೆ ತೋಟಗಾರಿಕಾ ವಿಶ್ವವಿದ್ಯಾಲಯ ಇರಬಹುದು ಅಥವಾ ಕೃಷಿ ವಿಶ್ವವಿದ್ಯಾಲಯಗಳಿರಬಹುದು, ಅಲ್ಲಿ ಈ ಸಸಿಗಳ ಬೀಜಗಳನ್ನ ಅವರು ಪಡ್ಕೊಳ್ಬಹುದು ಅಂತೀರಿ, ಚೆಂಡು ಆಗಿರಬಹುದು ಅಥವಾ ಗೈಲಾರ್ಡಿಯಾ ಆಗಿರಬಹುದು. ನಮ್ಮ ತೋಟಗಾರಿಕೆ ಸಂಶೋಧನಾ ಕೇಂದ್ರ IHR ಅಂತ ನಾವು ಬೆಂಗಳೂರಲ್ಲಿ ಏನ್ ಕರಿತೀವಿ, ಅದರಲ್ಲಿಯೂ ತುಂಬಾ ತಳಿಗಳನ್ನ ಬಿಡುಗಡೆ ಮಾಡಿದ್ದಾರೆ. ಅದು ಅರ್ಕ ಅಂತ ಹೇಳಿ ಬರುತ್ತೆ. ಇವಾಗ ಚೆಂಡು ಹೂವಿನಲ್ಲಿ ಇನ್ನೊಂದೇನ್ ಮಾಡ್ತಿದ್ದಾರೆ ಅಂತಂದ್ರೆ, ಮೃದು ಕಾಂಡದಿಂದ ಒಂದು ಸಸ್ಯಾಭಿವೃದ್ಧಿಯನ್ನು ಮಾಡೋದು ಇವಾಗ ತುಂಬಾ ಪ್ರಚಲಿತದಲ್ಲಿದೆ. ಬೀಜಗಳು ಸಿಗೋದು ಸ್ವಲ್ಪ ಕಷ್ಟ ಆಗೋದ್ರಿಂದ ಮೇಲಿಂದ ಒಂದು ಮೃದು ಕಾಂಡದ ತುಂಡುಗಳನ್ನ ತೆಗೆದುಕೊಂಡು ನಾವು ಪ್ರೋಟ್ರೇಸ್ ಅಂತ ಕರಿತೀವಲ್ಲ, 98 ಗುಣಿಗಳಿರುವ ಒಂದು ಪ್ರೋಟ್ರೇಸ್ ನಲ್ಲಿ ಕೋಕೋಪೀಟ್, ಮಣ್ಣು ರಹಿತ ಕೋಕೋಪೀಟ್ ನ ಯೂಸ್ ಮಾಡಿಕೊಂಡು ಉಪಯೋಗ ಮಾಡಿಕೊಂಡು ಅದರಲ್ಲಿ ನಾವು ಈ ಮೃದು ಕಾಂಡವನ್ನು ರೂಟೆಡ್ ಕಟ್ಟಿಂಗ್ಸ್ ಅಂತ ಹೇಳಿ ಕರಿತೀವಿ, ಇದರಿಂದನೂ ನಾವು ಸಸ್ಯಾಭಿವೃದ್ಧಿಯನ್ನು ಮಾಡಬಹುದು. ಈ ತರ ಮಾಡಿ ಅರ್ಕ ಬಂಗಾರ ಅಂತ ಹೇಳಿ ಅಥವಾ ಅರ್ಕ ಪರಿ, ಅರ್ಕ ಹನಿ, ಇದೆಲ್ಲನೂ ತಳಿಗಳು ನಮ್ಮ ತೋಟಗಾರಿಕೆ ಸಂಶೋಧನಾ ಕೇಂದ್ರ ಬೆಂಗಳೂರವರು ಬಿಡುಗಡೆ ಮಾಡಿದ್ದಾರೆ. ಅಂದ್ರೆ ನಮ್ಮ ರೈತ ಬಂಧುವರು ಚೆಂಡು ಹೂವು ಆಮೇಲೆ ಗೈಲಾರ್ಡಿಯಾನ ಯೋಜನೆ ಮಾಡಿಕೊಂಡು ಸರಿಯಾದ ಸಮಯಕ್ಕೆ ಸೂಕ್ತ ಕಾಲ ಇರುವಂತಹ ಒಂದು ವಿಚಾರಗಳನ್ನ ನೋಡಿಕೊಂಡು ಅವ್ರು ಬೆಳೆದ್ರೆ ಅವ್ರಿಗೆ ಸಾಕಷ್ಟು ಲಾಭ ಆಗ್ತದೆ ಅನ್ನುವಂತ ಮಾತನ್ನು ತಾವು ಹೇಳ್ತಾ ಇದ್ದೀರಿ. ಹೌದು ಸರ್, ಆಗುತ್ತೆ ಸರ್, ಖಂಡಿತ ಆಗುತ್ತೆ. ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ಅನುರಾಧ ಅವರೇ, ತಾವು ಅವರಿಗೆ ತಮ್ಮ ನಂಬರ್ ಅನ್ನ ಕೊಡ್ತೀರಿ? ಕೊಡ್ತೀನಿ ಸರ್, 7760-07-68-9. ಆತ್ಮೀಯರೇ, ಅನುರಾಧ ಅವರ ಮೊಬೈಲ್ ನಂಬರ್ ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 7760-07-68

ನಾವು ಶೋಭಕ್ ಹೋಗೋಣ ರಾಜಣ್ಣ ಹೋಗುದು, ರಾಜಣ್ಣ ಹೋಗೋದು ಕಲ್ಲಕ್ ಹೋಗೋದು, ಕಲ್ಲಕ್ ಹೋಗಿರೋದ್ ಮಲ್ಲಪ್ಪ ಹೋಗೋದು, ಇದು ಶುರು ಆಗ್ಬಿಡ್ತದೆ ಗೌಳಿ. ಒಬ್ಬರೇ ಒಬ್ರು ಹೋಗೋದೆ. ಅವ್ರ ಏನ್ ಮಾಡ್ತಾರೆ ಅಂತಂದ್ರೆ, ಒಂದ್ ಆರು ತಿಂಗಳ ವರ್ಷ ಅವ್ರ ಹೇಳಿದ ಪ್ರಕಾರ ಬರಬ್ಬರ್ ಮಾಡ್ತಾರೆ, ಕೊಟ್ಕೋತ ಹೋಗ್ತಾರೆ ಬರಬ್ಬರ್. ಅವ್ರ ಹೇಳಿದ ಪ್ರಕಾರ ಮಾತಿ ತಕ್ಕಂಗ ತಿಂಗಳಂದ್ರೆ ತಿಂಗಳಿಗೆ ಕರೆಕ್ಟ್ ಕೊಡ್ತಾರೆ. ಅವಾಗ ಏನಾಗ್ತದೆ, ವಿಶ್ವಾಸ ಬಂದಂಗ ಆಗ್ತದೆ ವಿಶ್ವಾಸ. ಅವಾಗ ಶೋಭಕ್ ಏನ್ ಮಾಡ್ತಾರ, ಒಂದು ಸಾವಿರ ಹಾಕಿದಕ್ಕೆ ಐದು ಸಾವಿರ. ಅವಾಗ ಶೋಭಕ್ಕನ ಜೊತೆ ಹಿಂದೇನು ಬಳಗಿರ್ತಲ್ಲ, ಶೋಭಕ್ ಶಾಣೆ ಅಕ್ಕಿ ಹಾಕ್ಯಾಳ ಶೋಭಕ್ ಹಾಕ್ಯಾಳ ಅಂತೇಳಿ ಏನಿಂದ ಒಂದು ಐದತ್ತು ಮಂದಿ ತಯಾರಾಗ್ತದೆ. ಇದು ಅವ್ರು ಕಾಯ್ತಿರ್ತಾರೆ ಕರೆಯೋದು ಏನು, ಇದು ಕಾಯ್ದಾಗ ಏನಾಗುತ್ತಂತಂದ್ರೆ, ಯಾವಾಗ ಇದು ಜಮಾ ಆಗ್ತ ನೋಡು, ಒಂದ್ ರಾತ್ರಿ ಎಲ್ಲ ಮುಚ್ಕೊಂಡು ಹೋಗ್ಬಿಡ್ತಾರೆ, ಅತಾಪತ ಏನು ಇರುತ್ತಿಲ್ಲ. ಅವಾಗ ಜನ ಏನ್ ಮಾಡ್ತಾರಂದ್ರೆ ಪೊಲೀಸ್ ಸ್ಟೇಷನ್ ಹೋಗ್ತಾರೆ, ಪೊಲೀಸ್ ಸ್ಟೇಷನ್ ಆಗಿದ್ರೆ ಅಂತ ಕಂಪ್ಲೇಂಟ್ ಕೊಟ್ರೆ ನಮ್ ರೊಕ್ಕ ವಾಪಸ್ ಕೊಡ್ರಿ. ಅಲ್ಲಿ ಪೊಲೀಸರು ಏನ್ ಮಾಡ್ಬೇಕು, ಕಾನೂನು ಪ್ರಕಾರ ಅವರು ಕೇಸ್ ರಿಜಿಸ್ಟರ್ ಮಾಡ್ತಾರ, ಅದನ್ನ ಇನ್ವೆಸ್ಟಿಗೇಟ್ ಮಾಡ್ಬೇಕು, ಅದು ಮಾಡ್ತಾರ. ನಾನು ಅದನ್ನ ಶೋಭಕ್ಕ ಎಲ್ಲಾ ಆದ್ಮೇಲೆ ನಾವು ಪೊಲೀಸ್ ಸ್ಟೇಷನ್ ಹೋಗೋ ಬದ್ಲಿ ನಾ ರೊಕ್ಕ ಹಾಕ ಮುಂದೆ ನೋಡ್ರಿ, ನಮ್ಮೂರ ಈಗ ಒಂದು ಸ್ಕೀಮ್ ನಡೆದ, ಇವ್ರು ಹಿಂಗಿಂಗ್ ಮಾಡ್ಲಿತ್ತಾರ, ಇದ್ರ ದುಡ್ಡು ಹಾಕ್ಬೇಕ ಹೆಂಗ ಕೇಳ್ರಿ ಅಂತ ಅನ್ಬೇಕು. ಅವಾಗ ಪೊಲೀಸರವ್ರಿಗೆ ಹೋಗಿ ಕೇಳ್ತಾರೆ, ಹೌದಲ್ಲ ಅವರು ಹೊರಗೆ ಬರ್ತದೆ. ಅವರು ನಮಗೆ ಹೇಳಿದಂಗ, ಸಾರ್ವಜನಿಕರು ಹೇಳಿದಂಗ ಪೊಲೀಸರು ಹೇಳಿಕ್ಕೆ ಆಗ್ತೀನಿ ಆಗಂಗಿಲ್ಲ, ಅಲ್ಲಿ ಏನಿದ್ದ ಕರೆ ಹೇಳಬೇಕಾಗ್ತದಲ್ಲ, ಹೌದಲ್ಲ. ಈ ಕೆಲಸ ನಾವು ಮಾಡ್ಬೇಕು. ನಾ ಬಹಳ ಸಲ ಪೇಪರ್ ನಾಗ ಓದ್ತೀನಿ ಏನಂತಂದ್ರೆ, ಎಲ್ಲ ಆದ್ಮೇಲೆ ಎಲ್ಲರೂ ಪೊಲೀಸ್ ಹೌದು ನಮ್ಗೆ ಅನ್ಯ ಆಗಿದ್ರಿ, ನಮ್ ಮೋಸ ಆಗಿದ್ರಿ, ಇಷ್ಟು ರೊಕ್ಕ ಹಾಕಿನಿ, 50 ಲಕ್ಷ ಹಾಕಿನಿ, 10,000 ಹಾಕಿನಿ, ಲಕ್ಷಗಟ್ಟಲೆ ಹಾಕಿದ್ರಿ ಅಲ್ಲ, ಎಲ್ಲಾ ಆದ್ಮೇಲೆ ಹೇಳಕ್ಕಿಂತ ಹಾಕ ಮುಂದ ಯಾರಿಗಾರ ಕೇಳಿರಿ, ಅದೇ ಬಂದ ನೋಡ ಪ್ರಾಬ್ಲಮ್. ಅದಕ್ಕ ನೀನ್ ಈಗ ಹಾಕೋದಕ್ಕಿಂತ ಮೊದಲು ಕೇಳಿದ್ದೀಯಲ್ಲ, ಇದನ್ನ ನಾವು ಎನ್ಕ್ವೈರಿ ಮಾಡ್ಬೇಕು. ಒಂದ್ 4 ಮಂದಿ ಕಲ್ತು ಪೊಲೀಸ್ ಸ್ಟೇಷನ್ ಕುಕ್ಕೋದು, ಹೌದು ಕೇಳೋದು, ನೋಡ್ರಿ ಸಾಹೇಬ್ರೆ ಹಿಂಗ ನಡೆದ ನಮ್ಮ ಊರೊಳಗ, ಮತ್ತ ಇದ್ ಹೆಂಗಂತೀರಿ ಅಂತಂದ್ರೆ ಅವ್ರು ಎನ್ಕ್ವೈರಿ ಮಾಡಿ ಹೇಳ್ತಾರ. ಸ್ವಲ್ಪ ದಿನ ತಡಿಬೇಕಷ್ಟೇ, ತಡಿ ಅವಸರ ಮಾಡ್ಕೋಬಾರ್ದು. ಅದಕ್ಕೆ ಸೇಫ್ ಅಂತಂದ್ರೆ ಬ್ಯಾಂಕಿನಾಗ ಇಡೋದು ಕರಿಯಪ್ಪ, ಅದು ಇದು ಮಾಡೋದಕ್ಕಿಂತ ಬ್ಯಾಂಕ್ ಅಂತೂ ಬೇಕಾದಷ್ಟು ಅದಾವಲ್ಲಪ್ಪ. ಸರ್ಕಾರಿ ಬ್ಯಾಂಕ್ ಅದ ಅಂದ್ರೆ ಸರ್ಕಾರಿ ಸ್ವಾಮ್ಯದ ಬ್ಯಾಂಕ್, ಹೌದು ಹೌದು, ಪಬ್ಲಿಕ್ ಅಂಡರ್ ಸೆಕ್ಯೂರಿಟಿ ಅಲ್ಲ ನಾವು, ಹೌದು. ಇಂತ ಬ್ಯಾಂಕಿನ ದುಡ್ಡು ಇಟ್ರೆ ಪೋಸ್ಟ್ ಆಫೀಸ್ ಅದ, ಕರೆಯ ಪೋಸ್ಟ್ ಆಫೀಸ್ನ ದುಡ್ಡು ಇಟ್ರೆ ಸರ್ಕಾರದ ಸಂಸ್ಥೆ ಅದ, ಕರೆ ಎಲ್ಲಿ ಹೋಗಂಗಿಲ್ಲ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್, ಹೌದು. ನಮ್ಗೆ ಯಾವಾಗ ಬೇಕು ರೊಕ್ಕನು ಇರ್ತಾವ, ರೊಕ್ಕ ಇರ್ತಾನೆ ಯಾವಾಗ ಬೇಕು ಅವಾಗ ತಗೊಳ್ಬಹುದು. ಆಮೇಲೆ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅಂತದಾವ, ಇಂತ ಸಾಕಷ್ಟು ಸ್ಕೀಮ್ಗಳು ಅದಾವ, ಅದನ್ನ ನಾವು ತಿಳ್ಕೊಂಡು ಎಲ್ಲಿ ನಮಗ್ ಸೇಫ್ ಅನಿಸ್ತದ, ಎಲ್ಲಿ ನಮಗ್ ಸುರಕ್ಷಿತ ಅನಿಸ್ತದ, ಅಲ್ಲೊಂದ್ 10 ರೂಪಾಯಿ ಕಡಿಮೆ ಬರೋದಾಕ. ಗಂಟೆ ಹೋಯ್ತಂದ್ರೆ ಏನ್ ಮಾಡಿದೀನಿ ಬಡ್ಡಿ ಆಸೆಗೆ, ಹಾ ಹಂಗೆ ಆಗ್ತದ ಮತ್ತ ಬಡ್ಡಿ ಆಸೆ ಗಂಟೆ ಕಳ್ಕೊಂಡ್ರ ಅಂತ ಅಂತಾರಲ್ಲ ಮತ್ತ ನೋಡಿನೇ ಅದ ಇವತ್ ಬಂದ್ರೆ, ಅದು ಯಾವ ಕಾಲಕ್ಕೂ ಅದಪ್ಪ, ಅದು ಯಾವ ಕಾಲಕ್ಕೂ ಅಂತ ಬಡ್ಡಿ ಆಸೆಗೆ ಗಂಟೆ ಕಳ್ಕೊಂಡ್ರು ನಿನಗೆ ಶಾಲೆ ಅಂತಾನ, ಹೌದು ಕರೆ ಹೌದು. ಅದ್ರೊಳಗ ಎಷ್ಟು ಅರ್ಥ ಗರ್ಭಿತದ ಶೋಭಕ್ಕೆ ಮಾತು, ಕರೆನೇ ಅದಪ್ಪ. ಯಾಕಂದ್ರೆ ಸಾಕಷ್ಟು ಮೆಹನತ್ ಮಾಡಿ ದುಡಿದು ಹಣ ಇರ್ತದ, ಅದು ಎಕ್ಕಡೆ ಹೋದ್ವು ಅಂತಂದ್ರೆ ಎದಿ ಹೊಡ್ಕೊಂಡು ಸಾಯ್ತಾವ್ ನಮ್ಮ ಮಂದಿ. ಬಹಳ ಮಂದಿ ಅಂದ್ರು ಮಗಳು ಲಗ್ನಕ್ಕ ಅಂತ ಇಟ್ಟಿದ್ರಿ, ಹೌದು 2 ಲಕ್ಷ, 2 ಲಕ್ಷ ಹೋಗಿ 2 ಲಕ್ಷ 50 ಸಾವಿರ ಆಗ್ತದ ಹಾಕಿದ್ರಿ, ಹಂಗೆ ಆಗ್ತದ. ಹಳ್ಳಿ ಊರಾಗಿನ ಮಂದಿ ರೊಕ್ಕನೇ ಬಾಳ ನೋಡಿರಂಗಿಲ್ಲ, ಒಮ್ಮೆ ಬರ್ತಾವ ಈಸ ಅಂತ ಕೂಡಲೇ ಒಂದ್ ದೊಡ್ಡ ಕೆಲಸ ಆಗ್ತದಲ್ಲ ಅನ್ನೋದೊಂದಿರ್ತದ ಅವರಿಗೆ ಆಶೆ. ಅನಂತರ ಆಶೆ ದುಃಖಕ್ಕೆ ಕಾರಣ ಅನ್ನೋದು ಹೇಳದ ನಾನುಡಿ ನಮ್ ಹಿರಿಯರು ಸುಮ್ ಮಾಡಿಲ್ಲ, ಅವರು ಅನುಭವಿಸಿ ಮಾಡ್ಯಾರ, ಅವರೆಲ್ಲ ಅನುಭವಿಸಿ ಅವ್ರ ಕೈ ಸುಟ್ಟುಕೊಂಡು ಮೈ ಸುಟ್ಟುಕೊಂಡೇ ಮಾಡ್ಯಾರ. ಆದ್ರೆ ನಾವ್ ಮತ್ತೊಬ್ಬರಿಗೆ ಅಂದು ತೋರಿಸ್ತೀವಿ, ನಮ್ ಪಾಳಿ ಬಂದಾಗ ಅದನ್ನ ವಿಚಾರ ಮಾಡಂಗಿಲ್ಲ ನಾವು, ಅದನ್ನ ಆಗಲ್ಲ ಯಾಮಾರಿಸ್ತಾರ ಅಂದ್ರ ಖರೇನೇ ಅದ, ಆ ಒಂದ್ ಇದರಿಂದ ಹೋಗ್ಬಿಡ್ತೀವಿ. ಹೌದು ಹೌದು, ಅದಕ್ಕೆ ಇಂತ ಮಾತಾಡೋದು ರುಚಿ ರುಚಿ ಮಾತಾಡಿರ್ತಾರಪ್ಪ, ಮಾತಾಡಿದ್ರ ಹೊಟ್ಟೆನ ಹಳ್ಳ ಕರಗಬೇಕಂತಾರಲ್ಲ ಹಂಗ ಮಾತಾಡಿರ್ತಾರ ಅವರು, ಆಸೆ ಹುಟ್ಟಿಸಿರ್ತಾರ ಅವರು, ಅವ್ರ ಹೊಟ್ಟೆ 108 ಹಳ್ಳ ಇಟ್ಕೊಂಡಿರ್ತಾರೆ, ಅವ್ರು ಇಟ್ಕೊಂಡಿರ್ತಾರ, ನಮ್ಮ ಹೊಟ್ಟೆಗಿನ ಹಳ್ಳ ಕರಗಿಸಿರ್ತಾರ ಅಷ್ಟೇ ಅವ್ರು, ಅವ್ರ ಹಳ್ಳದ್ರೆ ನಮ್ಮ ಹಳ್ಳ ಕರಗಿಸಿ ನಮ್ಗೆ ಯಾಮಾರಿ ಹೋಗ್ಬಿಡ್ತಾರೆ, ಹೋಗ್ತಾರ. ಅದಕ್ಕೆ ಇಂತ ಯಾವಾಗ್ನೂ ಮಾಡ್ಬಿಡ್ ಶೋಭಕ, ಹೌದಲ್ಲ, ಹಾಗಾದ್ರೆ ತಿಳ್ಕೊಂಡು ನಾವು ಕ್ರಮ ಕೈಗೊಂಡ್ರೆ ನೋಡು ಚಿಂತೆ ಆಗೋದಿಲ್ಲ, ನಮ್ಮ ರೊಕ್ಕ ನಮ್ ಕೆಲ್ಸಕ್ಕೆ ಬರ್ತದೆ. ಖರೇ ಅದ. ಈ ವಿಷಯದ ಬಗ್ಗೆ ನೀವ್ ಸ್ವಲ್ಪ ಮತ್ತೆ ಪೊಲೀಸ್ ಅಂತಂದಲ್ಲಪ್ಪ, ಅದ್ರ ಬಗ್ಗೆ ಕೇಳ್ಕೊಂಡಿರು. ಆಯ್ತು. ನಮ್ಮ ಹೆಣ್ಮಕ್ಳು ಏನಿರ್ತಾವ ಹಳ್ಳಿ ಹೆಣ್ಮಕ್ಳು, ಅವ್ ನಾ ಹೇಳಿದ ಕೂಡಲೇ ಪಟ್ಟಂತ ಒಪ್ಕೊಳ್ಳಂಗಿಲ್ಲ. ಇಷ್ಟು ರೊಕ್ಕ ಬರ್ತಾವ ಅಂದ್ರೆ ಏನೋ ಬ್ಯಾಡ ಅಂತಾಳ, ಯಾಕೋ ಇಕ್ಕಿ ಅಂತನ್ನಂಗ ಆಗ್ತದ ಅವ್ರಿಗೆ. ಅದಕ್ಕ ನಂಬಿಕೆ ಅದ ಇಲ್ಲ ಅಂತ ಅನ್ನಂಗಿಲ್ಲ, ಆದ್ರೂ ಒಂದ್ ಮಾತು ಕೇಳಿದೆ ಅಂತಂದ್ರ ಬರೋಬರಿ ಆಗ್ತದ ನೋಡಲ್ಲಿ. ಎಲ್ಲಾನು ಹಂಗೆ ಇರ್ತಾವ ಅಂತ ಹೇಳೋದು ನೀ ಕೇಳ್ಕೊಂಡ್ಬಂದ್ಬಿಡ ಗೊತ್ತಾಗಂಗಿಲ್ಲ, ನಾನು ಕೇಳಿ ಹೇಳ್ತೀನಿ, ನೀ ಏನ್ ಚಿಂತೆ ಮಾಡ್ಬೇಡ. ಆಯ್ತಪ್ಪ ಹಂಗಾರ ಬರ್ಲಂಗಂದ್ರ ಆಯ್ತು ಹೋಗ್ಬಾ. ಇದುವರೆಗೆ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳನ್ನು ಕೇಳಿದಿರಿ. ಈಗ ಕೇಳೋಣ ದೇವಕಮ್ಮ ಭವಾನಿ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದಗಳನ್ನು. ಬಡಿಗೇರ ಮನಿಯಾಗ ನಾವು ಏಳು ಮಂದಿ, ಬಡಿಗೇರ ಮನಿಯಾಗ ನಾವೇಳು ಮಂದಿ, ಗಂಬೆ ತಗೊಂಡ ಎದ್ದು ಬರುವಾಗ ಜಕ್ಕನ ಜರುದೇವೆ, ನಾವು ಏಳು ಮಂದಿ, ಗಂಬೆ ತಗೊಂಡ ಎದ್ದು ಬರುವಾಗ ಜಕ್ಕನ ಜರುದೇವೆ, ನಾವೇಳು ಮಂದಿ, ಆಟಗಾರ ಮನಿಯಾಗ ನಾವು ಏಳು ಮಂದಿ, ಆಟಗಾರ ಮನಿಯಾಗ ನಾವೇಳು ಮಂದಿ, ಸೇರಿ ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣ. ಕಲಬುರಗಿ, ಬೀದರ್, ಯಾದಗಿರಿ, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು, ಅಲ್ಲದೆ ಜೈರಾಬಾದ್ ತಾಲೂಕಿನೊಳಗ ಮಳೆಯಾಗುವ ಸಾಧ್ಯತೆಗಳು 80%. ರಾಯಚೂರು ಮತ್ತ ಕೊಪ್ಪಳ ಜಿಲ್ಲೆಗಳಲ್ಲಿ 75%, ವಿಜಯಪುರ ಮತ್ತ ಬಾಗಲಕೋಟೆ ಜಿಲ್ಲೆಗಳಲ್ಲಿ 85% ಮತ್ತ ಬಳ್ಳಾರಿ ಜಿಲ್ಲೆಯೊಳಗ 60% ಅನ್ನುವಂತಹ ಸೂಚನೆಯನ್ನ ಹವಾಮಾನ ತಜ್ಞರು ನೀಡುತ್ತಿದ್ದಾರೆ. ಅಲ್ಲಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹೇಳಿಕೊಂಡು ಚದುರಿದಂಗ ಅತಿ ಹಗುರದಿಂದ ಹಗುರವಾಗಿ ಮಳೆ ಆಗಬಹುದು. ಈ ಮಳೆಯ ಜೊತೆಗೆ ಎಲ್ಲೋ ಕೆಲವು ಕಡೆ ಗುಡುಗು ಮಿಂಚು ಕಾಣಿಸಿಕೊಳ್ಳಬಹುದು. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಮತ್ತೊಮ್ಮೆ ನಿತ್ಯ ಮೇಘ ಸಂದೇಶ ಕೇಳಿದರೆ ಈಗ ದೇವಕಮ್ಮ ಭವಾನಿ ಹಾಗೂ ಸಂಗಡಿಗರಿಂದ ಮತ್ತೊಂದು ಸಂಪ್ರದಾಯದ ಪದ ಕೇಳೋಣಂತ. ಅಂಟೆನೋರ ಮೆಂಟೆನೋರೋ ಮನೆಯ ಮಂಟಪನೋರು, ಅಂಟೆನೋರೋ ಮೆಂಟೆನೋರೋ ಮನೆಯ ಮಂಟಪನೋರು, ಅಂಟೆನೋರೋ ಮೆಂಟೆನೋರೋ ಮನೆಯ ಮಂಟಪನೋರು, ನಾರಿ ನೀ ಬಲ್ಲರೇಳೆ. ಅಂಟೆನೋರೋ ಮೆಂಟೆನೋರೋ ಮನೆಯ ಮಂಟಪನೋರು, ನಾರಿ ನೀ ಬಲ್ಲರೇಳೆ. ನಾ ಬಲ್ಲ ಕೇದಾರು ಆಗಳೆ ಹೇಳೇನು, ನಾ ಬಲ್ಲ ಕೇದಾರು ಆಗಳೆ ಹೇಳೇನು, ನಾ ಸಣ್ಣ ಕೇದಾರ ತಿಳದನ್ನ ಹೇಳೇನು ತೇರೇನ.